ಐದುವರೆಗೆ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾನುವಾರು ರೋಗಗಳಿಗೆ ಸಂಬಂಧಿಸಿದಂತೆ ಮುನ್ನೆಚ್ಚರಿಕೆ ಹಾಗೂ ನಿಯಂತ್ರಣ ಕ್ರಮಗಳು ಈ ವಿಚಾರವಾಗಿ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಪಿ ರವಿಕುಮಾರ್ ಅವರು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಬನ್ನಿ, ಈ ಮಾಹಿತಿಯ ಮುಂದುವರೆದ ಭಾಗವನ್ನು ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ. ಗಮನಿಸಿ, ಜಾನುವಾರು ರೋಗಗಳಿಗೆ ಸಂಬಂಧಿಸಿದಂತೆ ಮುನ್ನೆಚ್ಚರಿಕೆ ಹಾಗೂ ನಿಯಂತ್ರಣ ಕ್ರಮಗಳು ಈ ಕುರಿತಂತೆ ಡಾ ಪಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ ಈಗ ಪ್ರಸಾರವಾಗ್ತಿದೆ. ಜಾನುವಾರುಗಳಲ್ಲಿ ಹೊರಪರಾವಲಂಬಿ ಜೀವಿಗಳಾದ ಉಣ್ಣೆ, ಚಿಗಟ, ಹೇನು, ಸೊಳ್ಳೆ ಇವುಗಳ ನಿಯಂತ್ರಣಕ್ಕೆ ಕ್ರಮವನ್ನು ವಹಿಸಿ ಎನ್ನುವಂಥದ್ದು, ಇದನ್ನು ಹೇಗೆ ಮಾಡುವಂಥದ್ದು? ಬಹುಶಃ ಪ್ರತಿಯೊಬ್ಬ ಪಶುವೈದ್ಯನ ಅನುಭವಕ್ಕೂ ಇದು ಬಂದಿರುತ್ತೆ. ಯಾವುದೇ ರೈತ ಆಸ್ಪತ್ರೆಗೆ ಬಂದ ಅಂತಂದ್ರೆ ಅವನು ಫಸ್ಟ್ ಕೇಳದೆ ಉಣ್ಣೆ ಔಷಧಿ ಇದೆಯಾ ಸರ್ ಅಂತಂದ್ಬಿಟ್ಟು. ಅಂದ್ರೆ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ಈ ಉಣ್ಣೆ, ಚಿಗಟ, ಹೇನು ಮುಂತಾದ ಹೊರಪರಾವಲಂಬಿ ಜೀವಿಗಳ ಹಾವಳಿ ಎಷ್ಟು ಮಟ್ಟಿಗೆ ನಮ್ಮ ದೇಶದಲ್ಲಿ ಒಂದು ಹಾಸುಹೊಕ್ಕಾಗಿದೆ ಅನ್ನೋದು ನಮಗೆ ತಿಳಿತದೆ. ಈ ಉಣ್ಣೆ, ಚಿಗಟ, ಹೇನು ಇತ್ಯಾದಿಗಳು ಕೂಡ ಅಷ್ಟೇ, ಅವು ನಮ್ಮ ಜಾನುವಾರುಗಳ ಶರೀರಕ್ಕೆ ಅಂಟಿಕೊಂಡು ಅಲ್ಲೇ ಅವು ಸಂವರ್ಧನೆ ಹೊಂದಿ ಅವುಗಳ ಒಂದು ರಕ್ತವನ್ನು ಹೀರಿ ರಕ್ತಹೀನತೆಯನ್ನು ಮಾಡೋದು ಉಂಟು ಮಾಡೋದು ಒಂದು ಕಡೆ ಆದರೆ ಅವುಗಳಿಂದ ಹರಡಬಹುದಾದ ಹಲವಾರು ರೋಗಗಳು, ಈ ತೈಲೀರಿಯಾಸಿಸ್ ಅಂತ ಹೇಳ್ತೀವಿ, ಮಲೇರಿಯಾ ಅಂತಕ್ಕಂಥ ರೋಗ, ಬೆಬಿಸಿಯಾಸಿಸ್, ಕಂದು ಜ್ವರ ಅಂತ ಹೇಳ್ತೀವಿ, ಈ ರೀತಿ ಹಲವಾರು ರೋಗಗಳನ್ನು ಹರಡೋದ್ರ ಮೂಲಕ ನಮ್ಮ ಜಾನುವಾರು ಸಂಪತ್ತಿಗೆ ಸಾಕಷ್ಟು ಹಾವಳಿಯನ್ನು ಈ ಉಣ್ಣೆ, ಚಿಗಟ ಇತ್ಯಾದಿಗಳು ಮಾಡ್ತಾ ಇರ್ತವೆ. ಹಾಗಾಗಿ ನಾವು ನಮ್ಮ ಜಾನುವಾರುಗಳ ಪರಿಸರದಲ್ಲಿ ಈ ಉಣ್ಣೆ ಚಿಗಟಗಳು ಇಲ್ಲದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ರೈತನ ಆದ್ಯ ಕರ್ತವ್ಯ ಆಗ್ತದೆ. ವರ್ಷಕ್ಕೆ 2 ಸಲ ಆದರೂ ಕೂಡ, ಒಂದ್ಸಲ ಏಪ್ರಿಲ್ ನಿಂದ ಜೂನ್ ತಿಂಗಳಲ್ಲಿ, ಇನ್ನೊಂದ್ಸಲ ಜುಲೈನಿಂದ ಸೆಪ್ಟೆಂಬರ್ ಮಧ್ಯೆ ಸೂಕ್ತವಾದ ಔಷಧಿಗಳನ್ನು ಬಳಸಿ ಈ ಉಣ್ಣೆ ಚಿಗಟಗಳ ಹಾವಳಿಯಿಂದ ನಾವು ತಪ್ಪಿಸ್ಕೋಬೇಕು. ಇಲ್ಲೂ ಕೂಡ ಅಷ್ಟೇ, ನಾನು ಇದನ್ನ ಪಶುವೈದ್ಯರ ಸಂಪರ್ಕದಲ್ಲಿ ಅವರ ಮಾರ್ಗದರ್ಶನದಲ್ಲೇ ಮಾಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಏನು ಉಣ್ಣೆ ಔಷಧಿಗಳನ್ನು ನೀವು ಅಂಗಡಿಯಿಂದ ಕೊಂಡ್ಕೊಂಡು ಬರ್ತೀರಿ, ಅವೆಲ್ಲ ಅತ್ಯಂತ ಒಂಥರ ಕಾರ್ಕೋಟಕ ವಿಷಯಗಳು ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಅದರಿಂದ ನಿಮ್ಮ ಜಾನುವಾರುಗಳ ದೇಹದ ಉಣ್ಣೆ ಚಿಗಟ ಹೋಗ್ಬೋದು, ಹಲವಾರು ಸಂದರ್ಭದಲ್ಲಿ ಜಾನುವಾರುಗಳ ಒಂದು ಪ್ರಾಣಕ್ಕೆ ಅವು ಎರವಾಗ್ತಕ್ಕಂಥ ಸಂದರ್ಭಗಳನ್ನ ನಾವು ನೋಡಿದೀವಿ. ಹಾಗಾಗಿ ಏನು ಪಶುವೈದ್ಯರು ಹೇಳ್ತಾರೆ ಅಷ್ಟೇ ಪ್ರಮಾಣದಲ್ಲಿ ಅದೇ ಔಷಧಿಯನ್ನ ಸರಿಯಾದ ಡೈಲ್ಯೂಷನ್ ಅಂದ್ರೆ ನೀರಿನಲ್ಲಿ ಮಿಕ್ಸ್ ಮಾಡಿ ಅವ್ರು ಹೇಳಿರ್ತಾರೆ ನಿಮಗೆ, ಇದನ್ನ ಹಚ್ಚಿದ ಮೇಲೆ ಬಾಯಿ ಕುಕ್ಕೆ ಹಾಕಿ ಅಂತ. ನೀವು ಬಾಯಿ ಕುಕ್ಕೆ ಹಾಕದೇ ಇರೋದು, ಹಚ್ಚಿಬಿಟ್ಟು 2 ಗಂಟೆ ಆದ್ಮೇಲೆ ಮೈ ತೊಳಿರಿ, ಆಮೇಲೆ ಬಿಸಿಲಲ್ಲೇ ಕಟ್ಟಿ ಅಂತ ಹೇಳಿರ್ತಾರೆ. ನೀವು ಬೆಳಗಿನ ಜಾವ ಅದನ್ನು ಹಚ್ಚೋದು, ಮೈ ತೊಳಿದಲ್ಲೇ ಸಾಯಂಕಾಲವರೆಗೂ ಬಿಡೋದು, ಇಂಥದ್ದೆಲ್ಲ ಮಾಡಿದ್ರೆ ಅವು ಮೈಯನ್ನ ನೆಕ್ಕೊಂಡು ಆ ವಿಷ ಪ್ರಾಣಿಗಳ ದೇಹಕ್ಕೆ ಹೋಗಿ ಪ್ರಾಣಿಗಳಿಗೆ ತೊಂದರೆ ಆಗ್ತಕ್ಕಂಥ ಸಂಭವನೀಯತೆ ಇರ್ತದೆ. ಹಾಗಾಗಿ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ವರ್ಷಕ್ಕೆ 2 ಸಲ ಇವುಗಳ ಒಂದು ಉಪಟಳವನ್ನು ನಿವಾರಿಸಲಿಕ್ಕೆ ಕ್ರಮ ಕೈಗೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಏನ್ ನಾವು ಎಥ್ನೋವೆಟರ್ನರಿ ಮೆಡಿಸಿನ್ಸ್ ಅಂತ ಹೇಳ್ತೀವಿ, ಪಾರಂಪರಿಕ ಔಷಧಿಗಳು, ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈ ಬೇವಿನ ಸೊಪ್ಪು ಹಾಗೂ ಲಕ್ಕಿ ಸೊಪ್ಪು, ಇವೆರಡನ್ನ ಬಳಸ್ಕೊಂಡು ಉಣ್ಣೆ ನಿಯಂತ್ರಣಕ್ಕೆ ಒಂದು ಅತ್ಯಂತ ಪರಿಣಾಮಕಾರಿಯಾದ ಔಷಧಿ ಬಂದಿದೆ. ಸೊ ಅಂತ ಕೆಲವು ಪರಿಣಾಮಕಾರಿಯಾದ ಮನೆ ಮದ್ದುಗಳನ್ನು ಸಹ ನಾವು ಬಳಸ್ಕೊಂಡು ಈ ಉಣ್ಣೆಗಳನ್ನ ನಿಯಂತ್ರಣ ಮಾಡಬಹುದು. ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಉಣ್ಣೆ ಆಗ್ಬಹುದು, ಚಿಗಟ ಆಗ್ಬಹುದು, ಹೇನು, ಸೊಳ್ಳೆ ಇವುಗಳನ್ನು ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ನಿಯಂತ್ರಣವನ್ನು ಮಾಡಬೇಕು. ಇಲ್ಲ ಅಂತ ಅಂದ್ರೆ ಇವುಗಳಿಂದಲೂ ಕೂಡ ಬೇರೆ ಬೇರೆ ತರಹದ ರೋಗ ರುಜಿನಗಳು ಹಬ್ಬತಕ್ಕಂತಹ ಸಾಧ್ಯತೆ ಇರುತ್ತೆ. ಇನ್ನು 4ನೇ ಸೂತ್ರ, ಜಾನುವಾರು ಕ್ಷೇತ್ರಗಳಲ್ಲಿ ಅಗತ್ಯ ಜೈವಿಕ ಸುರಕ್ಷಾ ಕ್ರಮಗಳನ್ನು ಅನುಸರಿಸತಕ್ಕಂಥದ್ದು, ಇದು ಹೇಗೆ ಮತ್ತು ಏಕೆ? ಬಹುಶಃ ಇತ್ತೀಚಿನ ದಿನಗಳಲ್ಲಿ ಯಾರು ತುಂಬಾ ವಿದ್ಯಾವಂತರು ಅನ್ಕೊಂಡವರು ಕೂಡ ನಮ್ಮ ಏನು ಜಾನುವಾರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಪಶುಪಾಲನೆ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಮಾಹಿತಿಯ ಕೊರತೆ ಇದೆ ಅಂತ ನಾನು ಅನ್ಕೊಳ್ತೀನಿ. ನೋಡಿ, ನಮ್ಮ ಜಾನುವಾರು ಕ್ಷೇತ್ರಗಳು, ನಮ್ಮ ಡೈರಿ ಫಾರ್ಮು ಅಥವಾ ನಮ್ಮ ಕುರಿ ಫಾರ್ಮು, ನಮ್ಮ ಕೋಳಿ ಫಾರ್ಮ್ ಅಂತಕ್ಕಂಥದ್ದು ನಮಗೆ ಒಂದು ಕರ್ಮಭೂಮಿ ಇದ್ದಾಗೆ, ನಮಗದು ದೇವಸ್ಥಾನ ಇದ್ದಾಗೆ, ಅಲ್ಲಿಗೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಹೆಂಗೆ ಬೇಕಾದರೂ ಬಂದು ಹೋಗಬಹುದು ಅಂತಕ್ಕಂಥ ಒಂದು ಆ ಒಂದು ಭಾವನೆಯೇ ತಪ್ಪು. ಸೊ ಹಂಗಾಗಿ ನಮ್ಮ ಜಾನುವಾರು ಕ್ಷೇತ್ರಗಳಿಗೆ ಓಡಾಡ್ತಕ್ಕಂಥ ಮನುಷ್ಯರ ವಾಹನಗಳ ಹಾಗೂ ಬೇರೆ ಬೇರೆ ಪ್ರಾಣಿಗಳ ಒಂದು ಓಡಾಟವನ್ನು ನಾವು ನಿರ್ಬಂಧ ಮಾಡಲೇಬೇಕಾಗುತ್ತೆ. ಅವರಿಗೆ ನಿಜವಾದ ಒಂದು ಇಂಟ್ರೆಸ್ಟ್ ಇತ್ತು ಅಥವಾ ಅವ್ರಿಗೆ ಬರೋದು ಅವಶ್ಯಕತೆ ಇದೆ ಅಂತಂದರೆ ಮಾತ್ರ ಅವ್ರನ್ನ ನಿಮ್ಮ ಫಾರ್ಮ್ಗೆ ಬಿಟ್ಕೊಳ್ಳಿ, ಇಲ್ಲಾಂದರೆ ಇಲ್ಲಪ್ಪ ಬೇಡ, ನಮ್ಮ ಜಾನುವಾರುಗಳಿಗೆ ತೊಂದರೆ ಆಗುತ್ತೆ ಅಂತ ನಿರ್ದಾಕ್ಷಿಣ್ಯವಾಗಿ ರೈತರು ಹೇಳಬೇಕಾಗ್ತದೆ. ಇದು ಬಹಳ ಒಂದು ಉತ್ತಮವಾದ ಕ್ರಮ. ಹಾಗೆಯೇ ಜನ ಜಾನುವಾರು ವಾಹನಗಳು ಎಲ್ಲಾದರೂ ಓಡಾಟವನ್ನು ನಾವು ನಿರ್ಬಂಧಿಸಬೇಕಾಗ್ತದೆ. ಆಮೇಲೆ ಪ್ರತಿಯೊಂದು ಶೆಡ್ ಅಥವಾ ನಾವೊಂದು ನಮ್ಮ ಫಾರ್ಮ್ ಏನಿದೆ ಆ ಫಾರ್ಮ್ನ ಒಳಗೆ ಹೋಗ್ಲಿಕ್ಕೆ ಮುಂಚೆ ಆರಂಭದಲ್ಲಿ ಒಂದು ಫುಟ್ ಡಿಪ್ ಅಂತಕ್ಕಂಥದ್ದನ್ನು ನಾವು ನಿರ್ಮಾಣ ಮಾಡಬೇಕು. ಫುಟ್ ಡಿಪ್ ಅಂತಂದ್ರೆ ಏನಿಲ್ಲ, ನಮ್ಮ ಕಾಲನ್ನು ಅದರಲ್ಲಿ ಎದ್ದುಕೊಂಡು ಕಾಲು ತೊಳ್ಕೊಂಡು ಹೋಗಬೇಕಾದಂಥ ಒಂದು ವ್ಯವಸ್ಥೆ. ಅದರಲ್ಲಿ ನೀರು ಹಾಕಿರ್ತೀವಿ, ನೀರಿನಲ್ಲಿ ಒಂದು ಕ್ರಿಮಿನಾಶಕವನ್ನು ಹಾಕಿರ್ತೀವಿ. ಸೊ ನಾವು ಕಾಲನ್ನು ತೊಳ್ಕೊಂಡು, ಹಾಗೆಯೇ ಆರಂಭದಲ್ಲಿ ಒಂದು ಸಿಂಕ್ ಕೂಡ ಇರಬೇಕು, ನೀಟಾಗಿ ಕೈಗಳನ್ನು ತೊಳ್ಕೊಂಡು ನಾವು ಒಳಗಡೆ ಹೋಗಬೇಕು. ಇದನ್ನು ಪ್ರತಿನಿತ್ಯ ಯಾರು ಫಾರ್ಮ್ಗೆ ಹೋಗ್ತಾರೆ, ನಿಮ್ಮ ವರ್ಕರ್ಸ್ ಇರ್ಬೋದು, ನಿಮ್ಮ ಯಾರು ಕೂಲಿಗಳಿರ್ಬೋದು ಅಥವಾ ನೀವಿರ್ಬೋದು, ನೀವು ಕೂಡ ಫಾಲೋ ಮಾಡಬೇಕು. ಹಾಗೆಯೇ ಯಾರಾದರೂ ನಿಮ್ಮ ಒಂದು ಫಾರ್ಮನ್ನು ಭೇಟಿ ನೀಡಲಿಕ್ಕೆ ಬಂದವರು ಅಂಥವ್ರಿಗೂ ಕೂಡ ಇದನ್ನು ನಾವು ಒತ್ತಾಯವಾಗಿ ಹೇಳಬೇಕು ಅವ್ರಿಗೆ, ಈ ರೀತಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು. ಹಾಗೆಯೇ ಏನಾದ್ರು ಒಂದು ಕಾಯಿಲೆ ಬಂದಿದೆ ಫಾರ್ಮಲ್ಲಿ, ಯಾವುದೋ ಒಂದು ಡಿಸೀಸ್ ಔಟ್ಬ್ರೇಕ್ ಇದೆ, ಅಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಓಡಾಟವನ್ನು ನಿರ್ಬಂಧಿಸಬೇಕು. ನೋಡಪ್ಪ, ನಮ್ಮ ಫಾರ್ಮಲ್ಲಿ ಇಂಥ ಕಾಯಿಲೆ ಇದೆ, ನೀವು ಯಾರು ಬರಬೇಡಿ, ಓಡಾಡಬೇಡಿ ಅಂತ. ಈವನ್ ಏನು ನಿಮ್ಮ ಒಂದು ಮೇವು ತಂದುಕೊಡೋನಿರ್ಬೋದು ಅಥವಾ ಫೀಡ್ ತಂದುಕೊಡೋನಿರ್ಬೋದು, ಅವನಿಗೂ ಕೂಡ ಹೇಳಬೇಕು. ಇದರಿಂದ ಒಂದು ನಿಮ್ಮ ಫಾರ್ಮ್ನಲ್ಲಿ ಇರ್ತಕ್ಕಂಥ ಕಾಯಿಲೆಯನ್ನು ನೀವು ನಿಯಂತ್ರಣ ಮಾಡಬಹುದು, ಹಾಗೆಯೇ ನಿಮ್ಮ ಫಾರ್ಮ್ನಿಂದ ಬೇರೆ ಫಾರ್ಮ್ಗಳಿಗೆ ರೋಗ ಹರಡದೇ ಇರೋ ರೀತಿಯಲ್ಲಿ ನೀವು ತಡೆಗಟ್ಟಬಹುದು. ಇಷ್ಟೆಲ್ಲ ಸೋಂಕು ನಿವಾರಕ ಕ್ರಮಗಳನ್ನು ನಾವು ಅಥವಾ ಜೈವಿಕ ಸುರಕ್ಷೆ ಅಂದರೆ ಬಯೋಸೆಕ್ಯೂರಿಟಿ, ಈ ಕ್ರಮಗಳನ್ನು ನಾವು ಪ್ರತಿನಿತ್ಯ ನಾವು ಪಾಲಿಸಲೇಬೇಕಾಗ್ತದೆ. ಬೇರೆ ಕ್ಷೇತ್ರಗಳಲ್ಲಿ ಅಥವಾ ಬೇರೆ ರೈತರ ತಾಕುಗಳಲ್ಲಿ ಇದ್ದೆ ಅಂದಾಗಲೂ ಕೂಡ ನಾವು ಅದನ್ನ ನಿಯಂತ್ರಣವನ್ನ ಮಾಡಬೇಕಾಗುತ್ತೆ. ಇತ್ತೀಚೆಗೆ ಜೈವಿಕ ಸುರಕ್ಷತೆ ಬಗ್ಗೆ ಹೆಚ್ಚು ಅನುಭವ ನಮಗೆ ಆಗಿದೆ, ಮನುಷ್ಯರಿಗೆ ಆಗಿದೆ. ಯಾವಾಗ ಈ ಕೋವಿಡ್-19 ಬಂತೋ ಅವಾಗಲಿಂದನೂ ಕೂಡ ಹೆಚ್ಚಾಗಿದೆ. ಹಾಗಾಗಿ ಇದರ ಬಗ್ಗೆ ಸಾಕಷ್ಟು ಅನುಭವ ಆಗಿದೆ. ಈ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು ಅನ್ನುವಂಥದ್ದು. ಮತ್ತೆ ನಮ್ಮ ಜಾನುವಾರುಗಳಿಗೆ ರೋಗಗಳು ಹರಡದ ಹಾಗೆ ಪಾಲಿಸಬೇಕಾದಂತಹ 5ನೇ ಸೂತ್ರ, ನಮ್ಮ ಜಾನುವಾರು ಹಿಂಡಿಗೆ ಯಾವುದೇ ಹೊಸ ರಾಸನ್ನ ಸೇರಿಸುವ ಮುನ್ನ ಸೂಕ್ತ ಮುನ್ನೆಚ್ಚರಿಕೆ ಹಾಗೂ ಕ್ವಾರಂಟೈನ್ ಕ್ರಮಗಳನ್ನು ಅನುಸರಿಸಿ ಆನಂತರ ಸೇರಿಸಿ ಅನ್ನುವಂಥದ್ದು. ಇದು ಹೇಗೆ ಮತ್ತು ಎಷ್ಟು ದಿವಸ ಕ್ವಾರಂಟೈನ್ ಮಾಡಬೇಕಾಗುತ್ತೆ? ಬಹುಶಃ ಈಗ 2 ವರ್ಷದ ಮುಂದೆ ನಾನು ಈ ಕ್ವಾರಂಟೈನ್ ಅಂತಂದ್ರೆ ರೈತರು ಅರ್ಥ ಆಗ್ತಿರಲಿಲ್ಲ ಅಥವಾ ಅವರಿಗೆ ಅರ್ಥ ಆಗ್ತಿರ್ಲಿಲ್ವೋ ಏನೋ. ಈಗ ಕ್ವಾರಂಟೈನ್ ಅನ್ನೋ ಪದಕ್ಕೆ ಅದೊಂಥರ ವಿಶ್ವವ್ಯಾಪಿ ಆಗಿದೆ, ಪ್ರತಿಯೊಬ್ಬರಿಗೂ ಅದರ ಒಂದು ಪ್ರಾಮುಖ್ಯತೆ ಏನು ಅಂತ ಅರ್ಥ ಆಗಿದೆ ಅಂತ ಹೇಳ್ತೀನಿ. ಕೋವಿಡ್-19 ಬಂದ ಮೇಲೆ ಕ್ವಾರಂಟೈನ್ ಪದದ ಅರ್ಥ ಎಲ್ರಿಗೂ ಆಗಿದೆ. ನಮ್ಮ ರೈತರಿಗೆ ಸುಮಾರು ಜನಕ್ಕೆ ಅದೊಂಥರ ಹಾಬಿ, ಒಂಥರ ಹವ್ಯಾಸ. ಎಲ್ಲೋ ಒಂದು ಜಾನುವಾರು ಜಾತ್ರೆಗೆ ಹೋಗ್ತಾರೆ, ಸಂತೆಗೆ ಹೋಗ್ತಾರೆ, ಅಲ್ಲಿ ಚೆನ್ನಾಗಿ ಕಂಡಂತ ಹಸು ಕರುಗಳನ್ನು ಕುರಿಮರಿಗಳನ್ನ ತಗೊಂಬಂದು ಅವ್ರ ಹಿಂಡಿಗೆ ಬಿಟ್ಕೊಳ್ಳೋದು ಅವ್ರದ್ದು ಒಂಥರ ಹವ್ಯಾಸ ಆಗಿರುತ್ತೆ, ತಪ್ಪೇನಿಲ್ಲ. ಆದ್ರೆ ಆ ರೀತಿ ತಂದಂತ ಸಂದರ್ಭದಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಿಂದ ಬೇರೆ ಬೇರೆ ಊರುಗಳಿಂದ ಅವರು ತಂದಂತ ಸಂದರ್ಭದಲ್ಲಿ ಆ ಹಸು ಅಥವಾ ಕರು ಅಥವಾ ಕುರಿ ಸಂಪೂರ್ಣವಾಗಿ ಆರೋಗ್ಯವಾಗಿದೆಯೇ ಅನ್ನೋದು ಆ ರೈತನಿಗೆ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಅದು ಆರೋಗ್ಯವಾಗಿ ಕಾಣುತ್ತೆ, ಆದರೆ ಕೆಲವೊಂದು ಕಾಯಿಲೆಗಳು ಸುಪ್ತಾವಸ್ಥೆಯಲ್ಲಿ, ಇಂಗ್ಲೀಷ್ನಲ್ಲಿ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ, ಆ ಸುಪ್ತಾವಸ್ಥೆಯಲ್ಲಿ ಅಂದರೆ ಈಗ ನೋಡಿ, ನೀವು ಕೋವಿಡ್ಗೆ ಎಕ್ಸ್ಪೋಸ್ ಆಗಿರ್ತೀರಿ, ತಕ್ಷಣ ನಾಳೆನೇ ಏನು ಕಾಯಿಲೆ ಕಾಣಿಸ್ಕೊಳ್ಳಲ್ಲ, ಒಂದು ವಾರ ಆದಮೇಲೆ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಹಲವಾರು ಜಾನುವಾರು ರೋಗಗಳು ಕೂಡ ಅವುಗಳ ಸುಪ್ತಾವಸ್ಥೆಯಲ್ಲಿ ಇರಬಹುದು. ನೀವು ತಂದುಬಿಟ್ಟು ಡೈರೆಕ್ಟಾಗಿ ನಿಮ್ಮ ಹಿಂಡಿಗೆ ಅದನ್ನು ಬಿಟ್ಟರೆ ಆ ರೋಗ ಬೇರೆ ಜಾನುವಾರುಗಳಿಗೂ ಕೂಡ ಹರಡಿಬಿಡಬಹುದು. ಹಾಗಾಗಿ ಅಟ್ಲೀಸ್ಟ್ ಒಂದು ವಾರನೋ 15 ದಿನನೋ ಅದನ್ನು ಸೆಪರೇಟ್ ಆಗಿ ಕಟ್ಟಿಬಿಟ್ಟು ಅದಕ್ಕೆ ಒಂದ್ಸಲ ಪಶುವೈದ್ಯರನ್ನ ಕರೆಸಿಬಿಟ್ಟು ಚೆನ್ನಾಗಿ ಟೆಸ್ಟ್ ಮಾಡಿಸಿ ಏನು ಕಾಯಿಲೆ ಇಲ್ಲ ಅಂತ ಸಾಬೀತಾದ ಮೇಲೆ ನೀವು ನಿಮ್ಮ ಹಿಂಡಿಗೆ ಬಿಟ್ಕೊಳ್ಳಿ. ಇದರಿಂದ 2 ರೀತಿಯ ಲಾಭ. ಒಂದು, ಯಾವುದೇ ರೀತಿಯ ಕಾಯಿಲೆಗಳು ನಿಮ್ಮ ಹಿಂಡಿಗೆ ಹರಡದೇ ಇರೋ ರೀತಿಯಲ್ಲಿ ತಪ್ಪಿಸ್ಬೋದು. ಹಾಗೆಯೇ ಏನು ಆ ಜಾನುವಾರು ನಿಮ್ಮ ಮನೆಗೆ ಬಂದಿದೆ, ಎಲ್ಲೋ ಬೇರೆ ಊರಿಂದ ಬೇರೆ ಪ್ರದೇಶದಿಂದ ದೂರದಿಂದ ಬಂದಿದೆ, ಅದಕ್ಕೆ ಒಂದು ಅಕ್ಲೆಮಟೈಸೇಷನ್ ಪೀರಿಯಡ್ ಅಂತ ಕೂಡ ಆಗುತ್ತೆ. ಹೊಂದ್ಕೊಳ್ಳಿಕ್ಕೆ ನಿಮ್ಮ ಪರಿಸರಕ್ಕೆ ನಿಮ್ಮ ಹಸುಗಳಿಗೆ ಹೊಂದ್ಕೊಳ್ಳಿಕ್ಕೆ ಕೂಡ ಅದಕ್ಕೆ ಸಮಯ ಸಿಗುತ್ತೆ. ಸೊ ಈ 2 ಲಾಭ ಅದರಿಂದ ಆಗುತ್ತೆ. ಹಾಗಾಗಿ ನಾವು ಈ ಕ್ವಾರಂಟೈನ್ ಕ್ರಮಗಳನ್ನು ಚಾಚು ತಪ್ಪದೆ ಅನುಸರಿಸಬೇಕಾಗ್ತದೆ. ಎಷ್ಟು ದಿವಸಗಳ ಕಾಲ ಕ್ವಾರಂಟೈನ್ ಮಾಡಬೇಕಾಗುತ್ತೆ ಅಂದ್ರೆ, ವೈಜ್ಞಾನಿಕವಾಗಿ 14 ದಿನಗಳ ಕಾಲ ನಾವು ಕ್ವಾರಂಟೈನ್ ಮಾಡಬೇಕು ಅಂತ ಹೇಳ್ತೀವಿ. ನೀವು ನಿಮ್ಮ ಪಶುವೈದ್ಯರ ಸಲಹೆ ಮೇರೆಗೆ ಸೂಕ್ತವಾಗಿ ನೋಡಿಕೊಂಡು 1 ವಾರನೋ 10 ದಿನನೋ ಆ ರೀತಿ ನೋಡಿಕೊಂಡು ಅನುಸರಿಸಬಹುದು. ಈಗ ನಮ್ಮ ರಾಸುಗಳಿಗೂ, ನಾವು ಹೊಸದಾಗಿ ತಂದಿರತಕ್ಕಂಥ ರಾಸುಗೂ ಕ್ವಾರಂಟೈನ್ ಮಾಡಿದಂತ ಸಂದರ್ಭದಲ್ಲಿ ಎಷ್ಟು ಅಂತರ ಇರಬೇಕಾಗುತ್ತೆ? ಕನಿಷ್ಠ ಪಕ್ಷ 1-6 ಅಂತರ ಆದ್ರೂ ಇರಬೇಕು. ನಿಮಗೆ ಒಂದು ಸೆಪರೇಟ್ ಆದ ಒಂದು ಕೊಟ್ಟಿಗೆ ಮನೆ ಇದೆ, ಒಂದು ರೂಮ್ ಇದೆ, ಅಲ್ಲಿ ಕಟ್ಬಹುದು ಅಂತಂದ್ರೆ ಬಹಳ ಒಳ್ಳೇದು. ಇಲ್ಲ ಅಂತಂದ್ರು ನಿಮ್ಮ ಕೊಟ್ಟಿಗೆನಲ್ಲೇನೆ ಒಂದು 6-10 ದೂರದಲ್ಲಿ ಇವುಗಳನ್ನು ಸೆಪರೇಟ್ ಆಗಿ ಕಟ್ತಕ್ಕಂಥದ್ದು ಒಳ್ಳೇದು. ಅಥವಾ ಬೇರೆ ಸ್ಥಳದಲ್ಲಿ ಮನೆಯ ಹಿಂದೆ ಮುಂದೆ ಸಾಕಷ್ಟು ಸ್ಥಳ ಇರುತ್ತೆ, ಆ ರೈತನಿಗೆ ತನ್ನ ಒಂದು ಅನುಕೂಲಕ್ಕೆ ತಕ್ಕಂತೆ ಅವನು ಈ ರೀತಿಯ ಕ್ವಾರಂಟೈನ್ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗ್ತದೆ. ಇನ್ನು 6ನೇ ಸೂತ್ರ, ಯಾವುದೇ ರೋಗ ಲಕ್ಷಣಗಳು ಹಿಂಡಿನ ಯಾವುದೇ ರಾಸುಗಳಲ್ಲಿ ಕಾಣಿಸಿಕೊಂಡಲ್ಲಿ ಅತ್ಯಂತ ಕ್ಷಿಪ್ರವಾಗಿ ಅಗತ್ಯ ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು. ಇದರ ಬಗ್ಗೆ ಒಂದಷ್ಟು ವಿವರಣೆಯನ್ನು ನೀಡಿ. ಅಂದ್ರೆ ನಮ್ಮಲ್ಲಿ ಏನಾಗ್ತದೆ, ರೈತರಿಗೆ ಸ್ವಲ್ಪ ನೆಗ್ಲಿಜೆನ್ಸ್ ಅಂತಾನೆ ಹೇಳ್ಬಹುದು, ಅಂದ್ರೆ ಉದಾಸೀನ. ಈ ಫಸ್ಟ್ ಕಾಯಿಲೆ ಬಂದ ತಕ್ಷಣ ಅಥವಾ ಯಾವುದೇ ಒಂದು 50 ಕುರಿ ಅವನು ಸಾಕಿರ್ತಾನೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಒಂದು ಮೇವು ಬಿಡ್ತು ಅಂತ ಇಟ್ಕೊಳ್ಳಿ, ಅವನು ಉದಾಸೀನ ಮಾಡ್ತಾನೆ ಒಂದೆರಡೇ ನೋಡೋಣ ಬಿಡ ನಾಳೆ ಸರಿ ಹೋಗ್ಬೋದು ಅಂತ ಹೇಳ್ತಾನೆ. ಅಥವಾ ನಾಳೆನೂ ಅವ್ರು ಸರಿ ಹೋಗ್ಲಿಲ್ಲ ಅಂದ್ರೆ ಅವನಿಗೆ ತಿಳಿದಂತ ಕೆಲವು ಮನೆ ಮದ್ದುಗಳನ್ನು ಮಾಡ್ತಾನೆ, 3ನೇ ದಿನಕ್ಕೆ ಏನಾದರೂ ಇಂಜೆಕ್ಷನ್ ಅವನಿಗೆ ಗೊತ್ತಿರೋದನ್ನ ಅವನೇ ಚುಚ್ತಾನೆ. ಈ ರೀತಿಯಾಗಿ ಅವನು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭಗಳು ಜಾಸ್ತಿ. ಈ 3 ದಿನದಲ್ಲಿ ಆ ಕಾಯಿಲೆ ಒಂದು ಕುರಿಯಿಂದ ಈಗಾಗಲೇ 10 ಕುರಿಗಳಿಗೆ, 3ನೇ ದಿನಕ್ಕೆ ಇನ್ನೊಂದು 10 ಕುರಿಗಳು ಅದೇ ರೀತಿ ಆಗಿರೋದನ್ನ ಅವನು ಗಮನಿಸಬಹುದು. ಸೊ ಈ ರೀತಿಯಾಗಿ ನಾವು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಒಂದು ಹಸುವಿಗೆ ಅಥವಾ ಒಂದು ಕುರಿಗೆ ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ರು ಕೂಡ ನಿಮ್ಮ ಹಿಂಡಿನಲ್ಲಿ, ತಕ್ಷಣನೇ ನೀವು ತಡ ಮಾಡದೇನೆ ನಿಮ್ಮ ಪಶುವೈದ್ಯರನ್ನ ಕರೆಸಿಬಿಟ್ಟು ಅದಕ್ಕೆ ಬೇಕಾದಂತಹ ರೋಗ ಪತ್ತೆ ಕ್ರಮಗಳನ್ನು ಕೈಗೊಳ್ಳಿ, ಹಾಗೆಯೇ ಸೂಕ್ತವಾದ ಚಿಕಿತ್ಸೆಯನ್ನು ಕೂಡ ನೀಡಿಸಬೇಕು. ರೋಗವನ್ನ ಆರಂಭದಲ್ಲೇ ಮೊಟಕ್ ಹಾಕ್ತಕ್ಕಂಥದ್ದು, ಅಂದ್ರೆ ನಾವೇನದು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ ಅನ್ನೋ ರೀತಿನಲ್ಲಿ ಆಗಬಾರ್ದು. ಆರಂಭದಲ್ಲೇ ಮೊಟಕ್ ಹಾಕಿದ್ರೆ ಬಹಳ ಸುಲಭವಾಗಿ ನಾವು ರೋಗವನ್ನು ನಿಯಂತ್ರಣ ಮಾಡಬಹುದು ಅಂತ ಹೇಳ್ಬಿಟ್ಟು. ಸೊ ಈ ಸಂದರ್ಭದಲ್ಲಿ ಅಷ್ಟೇನೆ ನಾನು ಹೇಳಿದೆ, ಕೆಲವೊಂದು ಬಯೋಸೆಕ್ಯೂರಿಟಿ ಮೆಜರ್ ಜೈವಿಕ ಸುರಕ್ಷಾ ಕ್ರಮಗಳಂತೇನಿದೆ ಅದನ್ನು ನೀವು ಹೆಚ್ಚು ಮುತುವರ್ಜಿಯಿಂದ ಅನುಸರಿಸಬೇಕಾಗ್ತದೆ. ತಜ್ಞ ಪಶುವೈದ್ಯರನ್ನು ಕರೆಸಿಬಿಟ್ಟು ನೀವು ಅದರ ರೋಗ ಪತ್ತೆಗೆ ಕ್ರಮಗಳನ್ನು ಕೈಗೊಳ್ಳಿ. ಹಾಗೆಯೇ ಜಾನುವಾರುಗಳು ಮೇಯ್ತಾ ಇರತಕ್ಕಂಥ ಒಂದೇ ಜಾಗದಲ್ಲಿ ನೀವು ಈ ರೋಗ ಉದ್ರೇಕ ಕಾಣಿಸ್ಕೊಂಡಾಗ ಯಾವ ಜಾಗದಲ್ಲಿ ಮೇಯಿಸ್ತಿದ್ರೋ ಆ ಜಾಗವನ್ನು ತಕ್ಷಣಕ್ಕೆ ಸ್ವಲ್ಪ ಮಟ್ಟಿಗೆ ಬದಲಾಯಿಸೋದು ಒಳ್ಳೇದು ಅಂತ ಹೇಳ್ತೀವಿ, ಯಾಕಂದರೆ ಆ ಮೂಲದಿಂದನೂ ಕೂಡ ಕಾಯಿಲೆ ಬಂದಿರಬಹುದು ಅಂತ ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಒಟ್ಟಾರೆಯಾಗಿ ಕ್ಷಿಪ್ರವಾಗಿ ನೀವು ಆಕ್ಷನ್ ತಗೊಳ್ಬೇಕಾಗ್ತದೆ. ಒಂದಿನ 2 ದಿನ ಕಾಯೋಣ, 3ನೇ ದಿವಸ ಕಾಯೋಣ ಅಂತಕ್ಕಂಥ ನಿಧಾನ ಪ್ರವೃತ್ತಿ ಬೇಡ. ಯಾವುದೇ ರಾಸುವಿಗೆ ಕಾಯಿಲೆ ಕಾಣಿಸ್ಕೊಂಡ್ರು ತಕ್ಷಣವೇ ನೀವು ಪಶುವೈದ್ಯರನ್ನು ಕಂಡು ಸೂಕ್ತವಾದ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಬೇಕಾಗ್ತದೆ. ಈ 6ನೇ ಸೂತ್ರಕ್ಕೆ ಪೂರಕವಾಗಿ 7ನೇ ಸೂತ್ರವೂ ಕೂಡ ಇದೆ. ಯಾವುದೇ ರೋಗ ಪೀಡಿತ ರಾಸನ್ನ ಹಿಂಡಿನಿಂದ ಪ್ರತ್ಯೇಕಿಸಿ ಸೂಕ್ತ ರೋಗ ಪತ್ತೆ ಮತ್ತೆ ಚಿಕಿತ್ಸೆಯನ್ನ ಅನುಸರಿಸಬೇಕು ಅನ್ನುವಂಥದ್ದು. ಇಲ್ಲಿ ಮತ್ತೆ ಐಸೋಲೇಷನ್ ಅನ್ನ ಮಾಡ್ತಕ್ಕಂಥದ್ದು, ಇದು ಯಾವ ಸಂದರ್ಭದಲ್ಲಿ ಮಾಡಬೇಕು ಮತ್ತೆ ಹೇಗೆ ಮಾಡಬೇಕಿದನ್ನ? ಇಡೀ ಕ್ವಾರಂಟೈನ್ ಮತ್ತೆ ಐಸೋಲೇಷನ್ ಅನ್ನೋದು ಒಂಥರ ದ್ವಿರುಕ್ತಿಗಳು ಅಂತಾನೆ ಹೇಳ್ಬಹುದು, ಎರಡು ಒಟ್ಟೊಟ್ಟಿಗೆ ಹೋಗ್ತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದೆ, ರೋಗ ಕಾಣಿಸ್ಕೊಂಡ ತಕ್ಷಣ ನಾವು ಕ್ಷಿಪ್ರವಾದ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು, ರೋಗ ಪತ್ತೆಗೆ ಬೇಕಾದಂಥ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲಿ ಪ್ರಮುಖವಾಗಿ ನೀವು ಮಾಡಬೇಕಾಗಿರೋದು, ಯಾವ ರಾಸುವಿಗೆ, ಯಾವ ಕುರಿಗೆ ಅಥವಾ ಯಾವ ಕರುವಿಗೆ ಕಾಯಿಲೆ ಕಾಣಿಸ್ಕೊಂಡಿದೆಯೋ ಆ ಕುರಿಯನ್ನು ಅಥವಾ ಕರುವನ್ನು ನಾವು ಹಿಂಡಿನಿಂದ ಸೆಪರೇಟ್ ಮಾಡ್ತಕ್ಕಂಥದ್ದು, ಪ್ರತ್ಯೇಕ ಮಾಡಿಕೊಂಡು ಬೇರೆ ಕಡೆ ಇಟ್ಟು ಅದನ್ನು ಮುತುವರ್ಜಿಯಿಂದ ನೋಡ್ಕೊಳ್ತಕ್ಕಂಥದ್ದು, ಇದನ್ನೇ ನಾವು ಐಸೋಲೇಷನ್ ಅಂತ ಹೇಳ್ತೀವಿ. ಐಸೋಲೇಷನ್ ಅಂದರೆ ಬೇರೆ ಏನೂ ಅಲ್ಲ, ರೋಗ ಲಕ್ಷಣಗಳು ಕಾಣಿಸ್ಕೊಂಡಂಥ ಪ್ರಾಣಿಯನ್ನು ಹಿಂಡಿನಿಂದ ಪ್ರತ್ಯೇಕವಾಗಿಟ್ಟು ಅದಕ್ಕೆ ಬೇಕಾದಂಥ ಉಪಕ್ರಮಗಳನ್ನು ಅನುಸರಿಸೋದು. ಸೊ ಇದಕ್ಕೆ ನಾವು ನಿಮ್ಮ ಜಾನುವಾರು ಕ್ಷೇತ್ರದಲ್ಲಿ ಅಂದರೆ ನಿಮ್ಮ ಕೊಟ್ಟಿಗೆನಲ್ಲಿ ಬೇರೆ ವ್ಯವಸ್ಥೆ ಇದ್ದರೆ ಒಳ್ಳೆಯದು. ಅದಕ್ಕೋಸ್ಕರ ಇತ್ತೀಚೆಗೆ ನಾವೇನು ಎಲ್ಲ ವಿದ್ಯಾವಂತರೆಲ್ಲ ಬಂದು ದುಡ್ಡನ್ನು ಖರ್ಚು ಮಾಡಿ ಕೊಟ್ಟಿಗೆಗಳನ್ನು ಕಟ್ಸ್ಕೊಳ್ತಿದ್ದಾರೆ, ಅವ್ರಿಗೆಲ್ಲ ನಾವು ಪ್ಲಾನ್ ಹಾಕುವಾಗಲೇ ಹೇಳ್ಬಿಡ್ತೀವಿ, ಒಂದು ಕ್ವಾರಂಟೈನ್ ರೂಮ್ ಅಥವಾ ಐಸೋಲೇಷನ್ ರೂಮನ್ನು ನೀವು ಕಟ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆದರೆ ನಮ್ಮ ರೈತರು ಹಳ್ಳಿಗಾಡಿನಲ್ಲೂ ಕೂಡ ಏನದನ್ನು ನಾವು ಏನು ಆಧುನಿಕವಾದ ಕ್ರಮಗಳಿಂದನೇ ಕಟ್ಟಬೇಕು ಅಂತಿಲ್ಲ, ನಿಮ್ಮ ಕೊಟ್ಟಿಗೆನಲ್ಲೇ ಅದಕ್ಕೊಂದು ಮೂಲೆಯಲ್ಲಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೋಬಹುದು, ಇರೋ ಜಾಗದಲ್ಲೇ ನೀವು ಎಷ್ಟು ಜಾಣತನದಿಂದ ಮಾಡ್ತಿರೋ ಆ ರೀತಿಯಲ್ಲಿ. ಸೊ ಈ ರೋಗ ಪೀಡಿತ ಹಸು ಬೇರೆ ರಾಸುಗಳ ಸಂಪರ್ಕಕ್ಕೆ ಬರದೇ ಇರೋ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು ಒಂದು. ಆಮೇಲೆ ನೀವೇನು ಕೆಲಸಗಾರರಿರ್ತೀರಿ, ನಿಮ್ಮ ಜಾನುವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮೊದಲಿಗೆ ಈ ರೋಗ ಪೀಡಿತ ಹಸುಗಳನ್ನು ಟ್ರೀಟ್ಮೆಂಟ್ ಮಾಡೋದೋ ಅಥವಾ ಅವಕ್ಕೆ ಮೇವು ಹಾಕೋದೋ ಮತ್ತೊಂದು ನೋಡಿಕೊಂಡು, ತದನಂತರ ನಿಮ್ಮ ಕೈಗಳನ್ನು ನೀಟಾಗಿ ತೊಳ್ಕೊಂಡು ತೊಳ್ಕೊಂಡು ಉಳಿದ ರಾಸುಗಳನ್ನು ನೋಡ್ಕೊಳ್ಳೋದು. ಅಂದರೆ ನಿಮ್ಮ ಮುಖಾಂತರನೂ ಕೂಡ ಕಾಯಿಲೆ ಒಂದು ರಾಸುವಿನಿಂದ, ಈ ರೋಗ ಪೀಡಿತ ರಾಸುವಿನಿಂದ ಬೇರೆ ರಾಸುಗಳಿಗೆ ಹರಡದೇ ಇರೋ ರೀತಿಯಲ್ಲಿ ನಾವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಹಾಗೇನೆ ಏನು ನೀವು ಐಸೋಲೇಷನಲ್ಲಿ ಇಟ್ಟಿದ್ದೀರಿ, ದೂರ ಇಟ್ಟಿದ್ದೀರಿ, ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ತೀರಿ, ಅದು 2-3 ದಿನಗಳ ನಂತರ ಹುಷಾರಾಯಿತು ಅಂದರೂ ಕೂಡ ಮತ್ತೆ ಇನ್ನೊಂದು 2 ದಿನ ಕಾದುಬಿಟ್ಟು ಅದು ಸಂಪೂರ್ಣ ಗುಣಮುಖ ಆದ್ಮೇಲೆ ಅದನ್ನ ನಿಮ್ಮ ಬೇರೆ ರಾಸುಗಳ ಜೊತೆಗೆ ಧರಿಸ್ತಕ್ಕಂಥದ್ದು, ಇದಕ್ಕೆ ನಾವು ಐಸೋಲೇಷನ್ ಕ್ರಮ ಅಂತ ಹೇಳ್ತೀವಿ. ಅಲ್ಲಿವರೆಗೂ ನಾವು ಮತ್ತೆ ತುಂಬಾ ಆತರವನ್ನ ಮಾಡ್ಲಿಕ್ಕೆ ಹೋಗಬಾರದು. ಅದು ವಾಸಿಯಾದ ನಂತರವೂ ಕೂಡ ಒಂದ್ 2-3 ದಿವಸ ಪ್ರತ್ಯೇಕವಾಗಿ ಇಟ್ಟು ಆ ನಂತರ ನಮ್ಮ ಹಿಂಡಿಗೆ ಬಿಟ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. 8ನೇ ಸೂತ್ರ ಬಹಳ ಮುಖ್ಯವಾದಂತಹ ಒಂದು ಸೂತ್ರ. ತುಂಬಾ ಜನ ಕೃಷಿಕರು ಇದರ ಬಗ್ಗೆ ಸಾಕಷ್ಟು ನಿರ್ಲಕ್ಷ್ಯವನ್ನು ಕೂಡ ಮಾಡ್ತಾರೆ. ನಿರ್ಲಕ್ಷ್ಯವನ್ನ ಮಾಡಬಾರದು. ಏನಪ್ಪಾ ಅಂತ ಹೇಳಿದ್ರೆ, ಈ ಮರಣ ಹೊಂದತಕ್ಕಂತಹ ರಾಸುಗಳಿಗೆ ತಜ್ಞರಿಂದ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಿ ಹಾಗೂ ಮೃತದೇಹಗಳನ್ನು ಶಿಫಾರಸು ಮಾಡಲಾದ ಪದ್ಧತಿಯಲ್ಲಿ ವಿಲೇವಾರಿಯನ್ನ ಮಾಡಬೇಕು ಅನ್ನುವಂಥದ್ದು. ಇದು ಹೇಗೆ ಮತ್ತೆ ಯಾಕೆ ಅನ್ನುವಂಥದ್ದನ್ನ ಒಂದಷ್ಟು ವೈಜ್ಞಾನಿಕವಾಗಿ ತಿಳಿಸ್ಕೊಡಿ ಸರ್. ನೋಡಿ, ಈ ಮರಣೋತ್ತರ ಪರೀಕ್ಷೆ ಅನ್ನೋದು ಈ ರೋಗ ಪತ್ತೆಗೆ ಇರತಕ್ಕಂತ ಒಂದು ರಹದಾರಿ ಅಂತಾನೆ ನಾನು ಹೇಳ್ತೀನಿ. ಹಲವಾರು ರೋಗಗಳನ್ನು ನಾವು ಹಸು ಅಥವಾ ಕುರಿ ಮರಣ ಹೊಂದಿದ ನಂತರ ಅದರ ದೇಹವನ್ನ ಓಪನ್ ಮಾಡಿ ಅದರ ಒಳಭಾಗದಲ್ಲಿ ಏನೇನೆಲ್ಲ ತೊಂದರೆ ಆಗಿದೆ, ಯಾವ ಯಾವ ಅಂಗಾಂಗಗಳಿಗೆ ಹಾನಿಯಾಗಿದೆ, ಯಾವ ಯಾವ ಅಂಗದಲ್ಲಿ ಏನೇನು ಲಕ್ಷಣಗಳು ನಮಗೆ ಕಾಣಿಸ್ಕೊಳ್ತಾ ಇದೆ, ಇದರ ಆಧಾರದಲ್ಲಿ ನಾವು ರೋಗವನ್ನು ಪತ್ತೆ ಹಚ್ಚಬಹುದು. ಹಾಗಾಗಿ ಯಾವುದೇ ಒಂದು ಜಾನುವಾರು ಸತ್ತೋಯ್ತು ನಿಮ್ಮ ಕ್ಷೇತ್ರದಲ್ಲಿ ಅಂತಂದ್ರೆ, ಯಾವುದೇ ಒಂದು ಬಿಡೆ ಇಲ್ಲದೆ, ಯಾವುದೇ ಒಂದು ಹೆಸಿಟೇಷನ್ ನಿರ್ಲಕ್ಷ್ಯ ಮಾಡದೇನೆ ನೀವು ಪಶುವೈದ್ಯರನ್ನು ಕರೆಸಿ ಅದರ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಿ ರೋಗವನ್ನು ಕಂಡುಹಿಡಲಿಕ್ಕೆ ನಾವು ಸೂಕ್ತವಾದ ಕ್ರಮವನ್ನು ಅನುಸರಿಸಬೇಕಾಗ್ತದೆ. ಹಾಗೇನೆ ಮರಣೋತ್ತರ ಪರೀಕ್ಷೆ ಮಾಡಿಸಿದ ರಾಸುಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡಬೇಕಾಗ್ತದೆ. ಅದನ್ನು ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಲ್ಲಿ ಎಲ್ಲೋ ಒಂದು ಓಪನ್ ಏರಿಯಾ ಅಥವಾ ಗೋಮಾಳಗಳಲ್ಲಿ ಎಸೆದು ಬರೋದು ಸರಿಯಾದ ಕ್ರಮ ಅಲ್ಲ. ಅದನ್ನು ಒಂದೋ ಆಳವಾದ ಗುಂಡಿಯನ್ನು ತೆಗೆದು ಸ್ವಲ್ಪ ಸುಣ್ಣಗಿಣ್ಣ ಹಾಕಿಬಿಟ್ಟು ಹೂಳ್ತಕ್ಕಂಥದ್ದು ಮೊದಲನೇದು. ಆಳ ಅಂದ್ರೆ ಎಷ್ಟು ಆಳ? ಒಂದೂವರೆಯಿಂದ 2 ಮೀಟರ್ ಆಳದಲ್ಲಿ. ಅಂದ್ರೆ ನಾವೇನು ಜಾನುವಾರವನ್ನ ಹಾಕ್ತೀವಿ ಅದ್ರ ಮೇಲೆ 1.5 ಅಡಿ ಎತ್ತರ ಇರಬೇಕು ಅಂತ ಹೇಳ್ತಾರೆ. ಅಷ್ಟು ಆಳದಲ್ಲಿ ನಾವು ಹಾಕ್ಬಿಟ್ಟು 2-3 ಕೆಜಿ ಸುಣ್ಣವನ್ನ ಬೆರೆಸ್ಬಿಟ್ಟು ಆಮೇಲೆ ಮಣ್ಣು ತುಂಬೋದು. ಅಥವಾ ನಿಮಗೆ ಹೂಳ್ಲಿಕ್ಕೆ ಇಷ್ಟ ಇಲ್ಲ ಅಥವಾ ಹೂಳ್ಲಿಕ್ಕೆ ಜಾಗ ಇಲ್ಲ ಅಂತಂದ್ರೆ ಸುಟ್ಟು ಕೂಡ ಹಾಕ್ಬೋದು. 1.5 ಅಡಿ ಅಷ್ಟು ಆಳಕ್ಕೆ ಒಂದು ಸ್ವಲ್ಪ ಟ್ರೆಂಚ್ ತರ ಹೊಡೆದ್ಬಿಟ್ಟು ಅದ್ರ ಮೇಲೆ ಫಸ್ಟ್ ಸೌದೆ ಹಾಕಿ ಅದ್ರ ಮೇಲೆ ಮತ್ತೆ ರಾಸನ್ನ ಸತ್ತೋಗಿರ್ತಕ್ಕಂತ ಪ್ರಾಣಿಯನ್ನು ಮಲಗಿಸಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಸೌದೆ ಇಟ್ಟು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗೋ ರೀತಿಯಲ್ಲಿ ನಾವು ಅರ್ಧಂಬರ್ಧ ಸುಡಬಾರ್ದು, ಪೂರ್ತಿಯಾಗಿ ಸುಟ್ಟು ಹಾಕ್ಬೇಕಾಗ್ತದೆ. ಈ 2 ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಇತ್ತೀಚೆಗೆ ನಾವು ನೋಡಿದೀವಿ ಕೆಲವೊಂದು ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ನಮ್ಮ ರಾಸು ಇನ್ನೇನು ಆಲ್ಮೋಸ್ಟ್ ಸತ್ತೋಗ್ತಾ ಇದೆ, ಇದಕ್ಕೇನು ಟ್ರೀಟ್ಮೆಂಟು ವರ್ಕೌಟ್ ಆಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಮ್ಮ ಪಶುವೈದ್ಯಕೀಯ ಕಾಲೇಜಿಗೆ ತಂದ್ಬಿಟ್ಟು ಅಡ್ಮಿಟ್ ಮಾಡಿಬಿಟ್ಟು ಅದು ಇನ್ನೇನು ಸಾಯ್ತಾ ಇದೆ ಅನ್ನೋ ಹೊತ್ತಿಗೆ ಗಾಯಬ್ ಆಗ್ಬಿಡ್ತಾರೆ, ಹೊರಟ್ಬಿಡ್ತಾರೆ. ಸೊ ಅಂತ ಕೆಲವು ಪ್ರಕರಣಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಸತ್ತೋದಂತ ಜಾನುವಾರನ್ನ ತಗೊಂಡು ಹೋಗ್ಲಿಕ್ಕೆ ಬರದೇ ಇರೋವಷ್ಟು ನಮ್ಮ ಮನುಷ್ಯ ಒಂಥರ ಏನ್ ಹೇಳ್ತೀವಿ ಅದಕ್ಕೆ, ನಿರ್ದಯಿ ಆಗ್ತಾ ಇದ್ದಾನೆ. ಅಷ್ಟೊಂದು ಅಮಾನವೀಯತೆಯನ್ನು ಕೆಲವೊಂದು ರೈತರು, ಎಲ್ಲರೂ ಅಂತಲ್ಲ, ಒಂದು ಸ್ಮಾಲ್ ಪರ್ಸೆಂಟ್ ಶೇಕಡ 1% ಅಂತ ಹೇಳ್ಬೋದು ತೋರಿಸ್ತಾ ಇದಾರೆ. ಇದು ಒಳ್ಳೇದಲ್ಲ. ನಮ್ಮ ಜಾನುವಾರುಗಳು ನಾವು ಅವು ಬದುಕಿರುವಾಗ ನಮಗೆ ಎಷ್ಟೆಲ್ಲ ಅನುಕೂಲಗಳನ್ನು ಮಾಡ್ತವೆ, ಒಂದು ಪ್ರೀತಿ ವಿಶ್ವಾಸ ಕೂಡ ಇರುತ್ತೆ ಅವು ಮತ್ತೆ ನಮ್ಮ ನಡುವೆ. ಅವುಗಳ ಸಂಸ್ಕಾರ, ಶವ ಸಂಸ್ಕಾರ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ನಿಮ್ಮ ಜಮೀನಿನಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಗುಂಡಿಯನ್ನು ತೋಡಿ ಅದನ್ನು ಹೂಣಾಕ್ಲಿಕ್ಕೆ ಯಾವುದೇ ಒಂದು ತೊಂದರೆ ನಿಮಗೆ ಆಗಬಾರ್ದು. ಹಾಗಾಗಿ ಅವುಗಳ ಸಂಸ್ಕಾರವನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಕರೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. 9ನೇ ಸೂತ್ರ, ಶಿಫಾರಸು ಮಾಡಲಾದ ಸೂಕ್ತ ಲಸಿಕಾ ಕಾರ್ಯಕ್ರಮವನ್ನು ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ತಕ್ಕಂಥದ್ದು. ನೋಡಿ, ನಾನು ಹೇಳಿದೆ ಬಹುತೇಕ ರೋಗೋದ್ರೇಕಗಳೇನಿದಾವೆ ಇವೆಲ್ಲ ಈ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಮೂಲದಿಂದ ಬರ್ತಕ್ಕಂಥ ರೋಗೋದ್ರೇಕಗಳು. ಉದಾಹರಣೆಗೆ ನೀವು ದನಗಳನ್ನು ತಗೊಂಡ್ರೆ ಕಾಲ್ಬಾಯಿ ಜ್ವರ, ಗಂಟ್ಲು ಬೇನೆ, ಕಂದು ರೋಗ, ಚಪ್ಪೆ ರೋಗ. ದೈವವಶಾತ್ ಈ ಎಲ್ಲಾ ರೋಗಗಳ ವಿರುದ್ಧ ಸುರಕ್ಷಿತವಾದ ಲಸಿಕಾ ಕ್ರಮಗಳನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೀವಿ. ನಮ್ಮ ವಿಜ್ಞಾನಿಗಳು ಸಾಕಷ್ಟು ಒಳ್ಳೆಯ ಲಸಿಕೆಗಳನ್ನು ಕಂಡುಹಿಡಿದಿದ್ದಾರೆ. ಇವತ್ತು ನಮ್ಮ ದೇಶ ಕೋವಿಡ್ ನಿಯಂತ್ರಣದಲ್ಲಿ ಇಷ್ಟೊಂದು ಸಾಧನೆ ಮಾಡಿದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣನೇ ಈ ಲಸಿಕೆಗಳು. ನಮ್ಮ ದೇಶದಲ್ಲಿ ಬಹುತೇಕ 90% ಜನಕ್ಕೆ ಲಸಿಕೆ ಹಾಕಿರೋದ್ರಿಂದ ಕೋವಿಡ್ನ ಹಾವಳಿ ಇಷ್ಟರ ಮಟ್ಟಿಗೆ ನಾವು ನಿಯಂತ್ರಣದಲ್ಲಿ ಇದೆ. ಹಾಗೇನೆ ನಮ್ಮ ಜಾನುವಾರು ರೋಗಗಳ ವಿರುದ್ಧ ಕೂಡ ಇರ್ತಕ್ಕಂತ ಪರಿಣಾಮಕಾರಿ ಲಸಿಕೆಗಳನ್ನು, ಅದಕ್ಕೆ ನೀವು ಹೆಚ್ಚು ಹಣವನ್ನು ಕೂಡ ಖರ್ಚು ಮಾಡೋದು ಬೇಕಿಲ್ಲ. ಉಚಿತವಾಗಿಯೇ ಪಶುವೈದ್ಯಕೀಯ ಇಲಾಖೆಯಿಂದ ಬಹುತೇಕ ಲಸಿಕೆಗಳು ಉಚಿತವಾಗಿರುತ್ತೆ, ಕೆಲವೊಂದು ಮಾತ್ರ ಚಾರ್ಜ್ ಮಾಡ್ತಾರೆ. ಸೊ ಅವುಗಳನ್ನು ನೀವು ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಸೂಕ್ತವಾದ ಸಮಯದಲ್ಲಿ ಈ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ದನಗಳಿಗೆ ಕಾಲ್ಬಾಯಿ ಜ್ವರ, ಗಂಟ್ಲು ಬೇನೆ, ಕಂದು ರೋಗ, ಚಪ್ಪೆ ರೋಗದ ವಿರುದ್ಧ ಲಸಿಕೆ ಹಾಕಿಸಬೇಕು. ಹಾಗೆಯೇ ನೆರಡಿ ರೋಗ ಎಲ್ಲೆಲ್ಲಿರುತ್ತೋ ಅಲ್ಲಿ ಮಾತ್ರ. ಕುರಿ ಮೇಕೆಗಳಲ್ಲಿ ಕರುಳು ಬೇನೆ, ಗಂಟ್ಲು ಬೇನೆ, ನೀಲಿನಾಲ್ಗೆ ರೋಗ, ಬ್ಲೂಟಂಗ್, ಕುರಿ ಸಿಡುಬು, PPR ಈ ಮುಂತಾದ ಕಾಯಿಲೆಗಳ ವಿರುದ್ಧ ನಾವು ಪ್ರತಿ ವರ್ಷ ಸೂಕ್ತ ಸಮಯದಲ್ಲಿ ಲಸಿಕೆಯನ್ನು ಹಾಕಿಸಬೇಕಾಗ್ತದೆ. ನಮ್ಮ ಜಾನುವಾರುಗಳನ್ನು ಬಾಧಿಸ್ತಕ್ಕಂತಹ ಪ್ರಮುಖ ರೋಗಗಳ ವಿರುದ್ಧ ನಾವು ಹೇಗೆ ಜಾಗೃತರಾಗಿರಬೇಕು ಅನ್ನುವಂತಹ ಅಂಶಗಳನ್ನು ವಿವರಿಸ್ತಾ ಇದ್ದೀರಿ. ಇನ್ನು 10ನೇ ಸೂತ್ರ, ಪ್ರಮುಖ ರೋಗಗಳಾದಂತಹ ಕೆಚ್ಚಲುಬಾವು, ಕಂದುರೋಗ, ಕ್ಷಯರೋಗ ಮುಂತಾದ ರೋಗಗಳಿಗೆ ನಿಯಮಿತ ತಪಾಸಣೆಯನ್ನ ಮಾಡಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ತಪಾಸಣೆಯನ್ನ ಮಾಡಿಸಬೇಕಾಗುತ್ತೆ ಮತ್ತು ಎಲ್ಲಿ ಮಾಡಿಸ್ತಕ್ಕಂಥದ್ದು? ನೋಡಿ, ಕೆಲವು ರೋಗಗಳು ಅವನ್ನು ನಾವು ಒಂಥರ ಅಂತಾರಾಷ್ಟ್ರೀಯ ರೋಗಗಳು ಅಂತಾನೆ ಹೇಳ್ಬೋದು. ಆ ರೋಗಗಳು ಬಂದಾಗ ಕೆಲವೊಂದು ಪ್ರಮುಖವಾದ ಕ್ರಮಗಳನ್ನು ನಾವು ಕೈಗೊಳ್ಳಲೇಬೇಕಾಗ್ತದೆ. ಹಾಗೇನೆ ಅವುಗಳ ಪತ್ತೆಗೆ ಆಗಾಗ, ವಿಶೇಷವಾಗಿ ನಾವೇನು ಒಂದು ಸಂಘಟಿತವಾದಂತಹ ಒಂದು ಜಾನುವಾರು ಕ್ಷೇತ್ರಗಳನ್ನು ಮಾಡ್ಕೊಂಡಿರ್ತೀವಿ, ಒಂದೇ ಕಡೆ ಒಂದು 20-30 ಹಸುಗಳು ಅಥವಾ 50-100 ಹಸುಗಳನ್ನು ಸಾಕಿರ್ತೀವಿ, ಅಂತ ಸಂದರ್ಭದಲ್ಲಿ ಮೊದಲನೇದು ಕೆಚ್ಚಲು ಬಾವು. ಕೆಚ್ಚಲು ಬಾವು ರೈತನ ಪಾಲಿನ ಅಥವಾ ಹೈನುಗಾರಿಕೆಯ ಪಾಲಿನ ಪ್ರಪ್ರಥಮ ಶತ್ರು ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಕೆಚ್ಚಲು ಬಾವು ಬಂದಾಗ ಆಗ್ತಕ್ಕಂಥ ಹಾನಿಗಳು, ಆ ರೈತನಿಗೆ ಆಗ್ತಕ್ಕಂಥ ಮಾನಸಿಕವಾದ ಕ್ಲೇಶ, ಇದನ್ನೆಲ್ಲ ನಾವು ಕಣ್ಣಾರೆ ನೋಡಿರೋದ್ರಿಂದ ಎಷ್ಟೆಲ್ಲ ಅವನು ನನಗೆ ಬೇಡವೇ ಬೇಡಪ್ಪ ಈ ಹಸುಗಳು ಸವಾಸನೆ ಬೇಡ ಅಂತ ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ ಈ ಕೆಚ್ಚಲು ಬಾವು ಬಂದಾಗಿನಿಂದ. ಈ ಕೆಚ್ಚಲು ಬಾವುನಲ್ಲಿ ಎರಡು ಥರ ಇರ್ತದೆ. ಒಂದು ಮೇಲ್ನೋಟಕ್ಕೆ ಕಾಣಿಸ್ಕೊಳ್ತಕ್ಕಂಥದ್ದು, ರೈತನಿಗೆ ಸುಲಭವಾಗಿ ಗೊತ್ತಾಗುತ್ತೆ, ಹಾಲು ಕೆಟ್ಟೋಗಿರುತ್ತೆ, ಕೆಚ್ಚಲು ಊದ್ಕೊಂಡಿರುತ್ತೆ, ತುಂಬ ಸಿಕ್ಕಾಪಟ್ಟೆ ನೋವಿರುತ್ತೆ, ಅದನ್ನ ನೋಡಿಬಿಟ್ಟು ಕೆಚ್ಚಲು ಬಾವು ಆಗಿದೆ ಅಂತ ಅವನೇ ಡಾಕ್ಟ್ರಿಗೆ ಫೋನ್ ಮಾಡಿ ಕರೆಸ್ತಾನೆ. ಇನ್ನೊಂದು ಕೆಚ್ಚಲು ಬಾವು ಇದೆ, ಸುಪ್ತ ಕೆಚ್ಚಲು ಬಾವು ಅಂದ್ಬಿಟ್ಟು, ಒಳಗೊಳಗೆ ಇರತಕ್ಕಂಥ ಕೆಚ್ಚಲು ಬಾವು, ಅಗೋಚರ ಕೆಚ್ಚಲು ಬಾವು ಅಂತ ಕೂಡ ಕಾಣದಿಲ್ಲ, ಅದನ್ನು ಕಣ್ಣಿಗೆ ಕಾಣಲ್ಲ. ಅದರಲ್ಲಿ ಕೆಚ್ಚಲು ನಾರ್ಮಲ್ ಆಗೇ ಇರುತ್ತೆ, ಹಾಲು ಕೂಡ ನಿಮಗೆ ಮೇಲ್ನೋಟಕ್ಕೆ ಸಹಜವಾಗಿ ಕಾಣ್ತದೆ, ಆದ್ರೆ ಹಾಲಿನ ಇಳುವರಿ ದಿನೇ ದಿನೇ ಕಮ್ಮಿ ಆಗ್ತಾ ಬರ್ತದೆ, ಹಾಲಿನ ಗುಣಮಟ್ಟದಲ್ಲಿ ಕೂಡ ಸಾಕಷ್ಟು ಕಮ್ಮಿ ಆಗ್ತಾ ಬರ್ತದೆ. ಸೊ ಇಂಥ ಸುಪ್ತ ಕೆಚ್ಚಲು ಭಾವನ ಅಥವಾ ಅಗೋಚರ ಕೆಚ್ಚಲು ಭಾವನ ಕಂಡುಹಿಡಲಿಕ್ಕೆ ಕೆಲವೊಂದು ಟೆಸ್ಟ್ಗಳಿದಾವೆ. ಕಾಲಕಾಲಕ್ಕೆ ಅಟ್ಲೀಸ್ಟ್ 3 ತಿಂಗಳಿಗೆ ಒಂದ್ಸಲ ಕ್ಯಾಲಿಫೋರ್ನಿಯಾ ಮ್ಯಾಸ್ಟೈಟಿಸ್ ಟೆಸ್ಟ್ ಅಂತ ಹೇಳ್ತೀವಿ, ಆ ಪರೀಕ್ಷೆ ಮೂಲಕ ಅದನ್ನು ಕಂಡುಹಿಡಿದು ಅದಕ್ಕೆ ಸೂಕ್ತವಾದ ಕ್ರಮಗಳನ್ನು ನಾವು ಅನುಸರಿಸಬಹುದು. ಹಾಗೆಯೇ ಕ್ಷಯ ರೋಗ, ಟಿಬಿ ಕಾಯಿಲೆ, ಇನ್ನೊಂದು ಇಂಟೆಸ್ಟೈನಲ್ ಟಿಬಿ ಅಂತ ಹೇಳ್ತೀವಿ, ಅಂದ್ರೆ ಪ್ಯಾರಾ ಟಿಬಿ ಅಂದ್ಬಿಟ್ಟು ಆ ಕಾಯಿಲೆ, ಹಾಗೇನೆ ಕಂದು ರೋಗ, ಇವೇನು ಕಂದಾಗ್ತಾವಲ್ಲ ಜಾನುವಾರುಗಳ ಹಸುಗಳು, ಅಂತ ಕಾಯಿಲೆಗಳು ಇವೆಲ್ಲವನ್ನು ಕಂಡುಹಿಡಿಯೋದಕ್ಕೆ ಕೂಡ ಕೆಲವೊಂದು ಪರೀಕ್ಷೆಗಳಿದ್ದಾವೆ. ಆ ಪರೀಕ್ಷೆಗಳನ್ನ 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಮಾಡಿಸ್ಬಿಟ್ಟು ಯಾವ ಪಾಸಿಟಿವ್ ರಿಯಾಕ್ಟರ್ಸ್ ಅಂತ ಹೇಳ್ತೀವಿ, ಯಾವುದಕ್ಕೆ ಆ ಕಾಯಿಲೆ ಲಕ್ಷಣಗಳು ಇರ್ತಾವೋ ಅವನ್ನ ಮತ್ತೆ ಸೆಪರೇಟ್ ಆಗಿ ಇಟ್ಬಿಟ್ಟು ಐಸೋಲೇಷನ್ ಅಲ್ಲಿ ಇಟ್ಬಿಟ್ಟು ಅವಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನು ಮಾಡಿ ಅವು ಗುಣಮುಖ ಆದ್ಮೇಲೆ ಒಳಗಡೆ ಬಿಟ್ಕೊಳ್ತಕ್ಕಂಥದ್ದು. ಇಂಥ ಕೆಲವೊಂದು ಉಪಕ್ರಮಗಳನ್ನ ನಾವು ಪ್ರತಿ ವರ್ಷ ಅಂದ್ರೆ ನಿಯಮಿತವಾಗಿ ಕಾಲಕಾಲಕ್ಕೆ ಕೆಲವೊಂದು ರೋಗಗಳ ತಪಾಸಣೆಯನ್ನ ಪಶುವೈದ್ಯರ ನೆರವಿನಲ್ಲಿ, ಅಂದ್ರೆ ನಿಮ್ ಫಾರ್ಮಲ್ ಕಾಯಿಲೆ ಇರಲಿ ಬಿಡ್ಲಿ, ಮೇಲ್ನೋಟಕ್ಕೆ ಎಲ್ಲವೂ ಸಹಜವಾಗಿವೆ, ಎಲ್ಲವೂ ಆರೋಗ್ಯವಂತವಾಗಿದೆ ನಿಮ್ಗೆ ಅಂತ ನಿಮ್ಗೆ ಅನಿಸಿದ್ರು ಕೂಡ 3 ತಿಂಗಳಿಗೊಂದ್ಸಲ ಡಾಕ್ಟರ್ ಕರ್ಕೊಂಡೋಗಿ ಈ ರೋಗಗಳ ವಿರುದ್ಧ ಒಂದು ಪರೀಕ್ಷೆಗಳನ್ನ ಮಾಡಿಸಿ ರೋಗ ಪತ್ತೆ ಮಾಡಿ ತದನಂತರ ಯಾವುದು ಪಾಸಿಟಿವ್ ಬರುತ್ತೆ ಅವುಗಳಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು. 11ನೇ ಸೂತ್ರ, ತಜ್ಞ ಪಶುವೈದ್ಯರೊಂದಿಗೆ ಸದಾ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಮತ್ತೆ ಅವರು ನೀಡ್ತಕ್ಕಂತಹ ಮಾರ್ಗದರ್ಶನವನ್ನ ಪಾಲನೆಯನ್ನ ಮಾಡ್ತಕ್ಕಂಥದ್ದು. ಎಂತಹ ಪಶುವೈದ್ಯರನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಪಶುಪಾಲನೆಯಲ್ಲಿ ಪಶುವೈದ್ಯರ ಪಾತ್ರ ಬಹಳ ಮುಖ್ಯವಾದದ್ದು. ಹೌದು, ನೀವು ಇವಾಗಲೂ ನೋಡಿರಬಹುದು ಗ್ರಾಮೀಣ ಮಟ್ಟದಲ್ಲಿ ನೇರವಾಗಿ ರೈತನ ಸಂಪರ್ಕದಲ್ಲಿರ್ತಕ್ಕಂಥ ಏಕೈಕ ಸರ್ಕಾರಿ ಅಧಿಕಾರಿ ಅಂತಂದ್ರೆ ನಮ್ಮ ಪಶುವೈದ್ಯಾಧಿಕಾರಿಗಳು ಮಾತ್ರ. ಅವರು ಯಾವಾಗಲೂ ಗ್ರಾಮ ಮಟ್ಟದಲ್ಲಿ ಸಿಕ್ಕೇ ಸಿಗ್ತಾರೆ. ಹಾಗೆಯೇ ಇನ್ನೊಂದೇನಪ್ಪ ಅಂತಂದ್ರೆ ಈ ಪಶುವೈದ್ಯಾಧಿಕಾರಿಗಳ ಮೂಲಕ ನಮ್ಮ ರೈತರು ಬೇರೆ ಸರ್ಕಾರಿ ಅಧಿಕಾರಿಗಳನ್ನು ಕೂಡ ನೇರವಾಗಿ ಸಂಪರ್ಕ ಮಾಡಬಹುದು, ಎಲ್ಲ ಪರಿಚಯ ಇರೋದ್ರಿಂದ. ಸೊ ಇದು ಎರಡನೇ ಒಂದು ಇಂಡೈರೆಕ್ಟ್ ಲಾಭ ಅಂತ ಹೇಳ್ತೀನಿ ನಾನು. ಹಾಗೆಯೇ ನೀವು ಪಶುವೈದ್ಯರನ್ನ ಬಿಟ್ಟು ನೀವಾಗಿ ಒಂದು ಏನು ಕೆಲವೊಂದು ನಿರ್ಧಾರಗಳನ್ನು ತಗೊಳ್ತೀರಿ ಅಂತ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ಹಾನಿಗಳಾಗ್ತಕ್ಕಂಥ ಸಂಭವನೀಯತೆ ಜಾಸ್ತಿ ಇರೋದ್ರಿಂದ ನೀವೇನು ಪಶುಪಾಲನೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತೀರಿ ಆರಂಭಿಕ ಹಂತದಿಂದಾನೆ, ನೀವೊಂದು ಜಾನುವಾರು ಶೆಡ್ ಕಟ್ಟೋದ್ರಿಂದ ಹಿಡಿದು ಅವು ಯಾವ ರೀತಿಯ ತಳಿಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು, ಎಲ್ಲಿಂದ ತರಬೇಕು, ಅದಕ್ಕೆ ಯಾವ ರೀತಿಯ ಆಹಾರವನ್ನು ಕೊಡಬೇಕು, ಆ ಎಲ್ಲ ಅಂಶಗಳ ಜೊತೆಗೆ ಅವುಗಳ ರೋಗ ನಿಯಂತ್ರಣ, ಇವೆಲ್ಲದಕ್ಕೂ ಕೂಡ ನಿಮಗೆ ಪಶುವೈದ್ಯಾಧಿಕಾರಿಗಳ ಸಹಾಯ ಮಾರ್ಗದರ್ಶನ ಪ್ರತಿಯೊಂದು ಹಂತದಲ್ಲೂ ಬೇಕಾಗೋದ್ರಿಂದ ನಿಮಗೆ ಯಾರು ಸರಿ ಅನ್ನಿಸ್ತಾರೆ, ವಿಶೇಷವಾಗಿ ನೀವು ನಿಮ್ಮ ಏರಿಯಾದಲ್ಲಿರ್ತಕ್ಕಂಥ ಪಶು ಚಿಕಿತ್ಸಾಲಯದ ಪಶುವೈದ್ಯರ ಮಾರ್ಗದರ್ಶನವನ್ನು ನೀವು ಪಡೆಯಲೇಬೇಕಾಗ್ತದೆ. ಅವ್ರ ಜೊತೆ ಸಂಪರ್ಕದಲ್ಲಿರಬೇಕು. ಅವ್ರ ಜೊತೆಗೆ ಇನ್ನೂ ಯಾರ ಮೇಲಾದರೂ ನಿಮಗೆ ವಿಶ್ವಾಸ ಇತ್ತು, ನಮ್ಮ ಪಶುವೈದ್ಯಕೀಯ ಕಾಲೇಜ್ ಇದೆ, ಎಲ್ಲ ನಮ್ಮಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರುಗಳು ಎಲ್ಲ ಸಮಯದಲ್ಲೂ ಫೋನ್ ಮುಖಾಂತರ ಆದ್ರೂ ತಮ್ಮ ಸಲಹೆಗಳನ್ನು ನೀಡಲಿಕ್ಕೆ ನಿಮಗೆ ತಯಾರಾಗಿರ್ತಾರೆ. ಆ ರೀತಿಯಾಗಿ ನಿಮಗೆ ಯಾರು ನಿಮಗೆ ವಿಶ್ವಾಸ ಇದೆಯೋ ಅಂಥವ್ರ ಮೇಲೆ ನೀವು ಭರವಸೆಯನ್ನಿಟ್ಟು ಅವರ ಸಂಪರ್ಕದಲ್ಲಿ ಯಾವಾಗಲೂ ಇರಬೇಕಾಗ್ತದೆ. ಸೊ ನೀವೇನು ಜಾನುವಾರುಗಳ ರೋಗ ನಿಯಂತ್ರಣ ಇರ್ಬೋದು, ಈ ಲಸಿಕೆ ಕಾರ್ಯಕ್ರಮ, ಜಂತು ಹುಳುಗಳನ್ನು ವಿರುದ್ಧ ನೀವು ಹೋರಾಡ್ತಕ್ಕಂಥದ್ದು ಎಲ್ಲದ ಸಂದರ್ಭದಲ್ಲೂ ಕೂಡ ನೀವು ಪಶುವೈದ್ಯರ ಮಾರ್ಗದರ್ಶನದ ಮೇಲೇ ಮಾಡಬೇಕು ಅಂತ ಹೇಳ್ತೀನಿ. ಇನ್ನು ಕೊನೆಯ ಸೂತ್ರ, ನಮ್ಮ ಎಲ್ಲಾ ಜಾನುವಾರುಗಳಿಗೂ ಕೂಡ ತಪ್ಪದೇ ವಿಮೆಯನ್ನ ಮಾಡಿಸ್ತಕ್ಕಂಥದ್ದು ಮತ್ತೆ ಈ ಮೂಲಕ ಸಂಕಷ್ಟದಿಂದ ಪಾರಾಗ್ತಕ್ಕಂಥದ್ದು, ಯಾವ್ಯಾವ ರೀತಿಯ ವಿಮೆ ನಮ್ಮ ಜಾನುವಾರುಗಳಿಗೆ ಲಭ್ಯ ಇದ್ದಾವೆ, ಅದನ್ನು ಮಾಡಿಸುವುದು ಹೇಗೆ ಮತ್ತೆ ಎಲ್ಲಿ? ನೋಡಿ, ವಿಮೆ ಅನ್ನೋದು ನಮ್ಮನ್ನ ಸಂಕಷ್ಟದಿಂದ ಯಾವ ರೀತಿ ಪಾರ್ ಮಾಡುತ್ತೆ ಅನ್ನೋದು ಬಹುಶಃ ಕಳೆದ 2 ವರ್ಷಗಳಲ್ಲಿ ಎಲ್ರಿಗೂ ಅರಿವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ COVID-19 ಬಂದಂತಹ ಸಂದರ್ಭದಲ್ಲಿ ಏನು ಲೈಫ್ ಇನ್ಶೂರೆನ್ಸ್, ಜೀವ ವಿಮೆ ಇಲ್ದಿರೋರು ಎಷ್ಟು ತೊಂದರೆ ಪಟ್ಟರು, ಹಾಗೇನೆ ಆರೋಗ್ಯ ವಿಮೆ ಇಲ್ದಿರೋರಿಗೆ ಎಷ್ಟೊಂದು ನಷ್ಟಗಳಾಯಿತು ಅನ್ನೋದು ನಮ್ಮೆಲ್ಲರಿಗೆ ಗಮನಕ್ಕೆ ಬಂದಿದೆ. ಸೊ ಅದೇ ರೀತಿಯಲ್ಲಿ ನಮ್ಮ ಜಾನುವಾರುಗಳಿಗೆ ಆರೋಗ್ಯ ವಿಮೆ ಅಂತ ಅಲ್ಲದೆ ಹೋದ್ರೂ ಜೀವ ವಿಮೆ ಖಂಡಿತವಾಗಿ ಇದೆ. ಲೈಫ್ ಇನ್ಶೂರೆನ್ಸ್ ಅನ್ನು ನಾವು ಜಾನುವಾರುಗಳಿಗೆ ಮಾಡಬಹುದು. ಹಸು ಎಮ್ಮೆಗಳಿಗಂತೂ ವಿಸ್ತೃತವಾದಂಥ ಜೀವ ವಿಮೆನೆ ಇದೆ. ಹಾಗೆಯೇ ಕುರಿ ಮೇಕೆಗಳಿಗೆ, ಎಮ್ಮೆ ಹಸುಗಳಿಗೆ ಮಾಡಿಸುವಷ್ಟು ಸುಲಭವಾಗಿ ನಾವು ಜೀವ ವಿಮೆ ಮಾಡಿಸ್ಲಿಕ್ಕೆ ಆಗದೇ ಇದ್ರೂ ಕೂಡ ನೀವು ಒಂದು ಸಂಘಟಿತವಾಗಿ ನೀವು ಫಾರ್ಮ್ಗಳನ್ನು ಮಾಡಿದಾಗ ಗುಂಪು ವಿಮೆಯನ್ನು ಕುರಿ ಮೇಕೆಗಳಿಗೂ ಕೂಡ ಮಾಡಿಸ್ಬೋದು. ಸೊ ನಿಮ್ಮ ಹತ್ತಿರದ ವಿಮಾ ಆಫೀಸ್ ಏನಿದೆ, ಎಲ್ಲ ಕಂಪನಿಗಳು ಜೀವ ವಿಮೆಯನ್ನು ಜಾನುವಾರು ಮಾಡ್ತಾ ಇವೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಹತ್ತಿರದ ಪಶುವೈದ್ಯರನ್ನ ಸಂಪರ್ಕ ಮಾಡಬೇಕು, ಅವರಿಂದ ನಿಮ್ಮ ಹತ್ರ ಯಾವ ರೀತಿಯ ಹಸುಗಳಿದ್ದಾವೆ ಅವುಗಳ ಒಂದು ಫೋಟೋ ತೆಗೆದುಬಿಟ್ಟು ಅದಕ್ಕೆ ಬೇಕಾದಂಥ ಹೆಲ್ತ್ ಸರ್ಟಿಫಿಕೇಟ್ ಮಾಡಿಸ್ಬಿಟ್ಟು ಅದನ್ನು ತಗೊಂಡೋಗಿ ನಿಮ್ಮ ಜೀವ ವಿಮಾ ಕಂಪನಿನಲ್ಲಿ ಕೊಟ್ಟು ನೀವು ಜೀವ ವಿಮೆಯನ್ನು ಮಾಡಿಸ್ಬೇಕಾಗ್ತದೆ. ಇದರಿಂದ ನಿಮ್ಮ ಸಂಕಷ್ಟದ ಸಮಯದಲ್ಲಿ ಏನಾದರೂ ಆಕಸ್ಮಿಕ ಕಾರಣಗಳಿಂದ ಅಥವಾ ಕಾಯಿಲೆಗಳಿಂದಲೇ ನಿಮ್ಮ ಜಾನುವಾರುಗಳು ಮರಣ ಹೊಂದಿದರೆ ಖಂಡಿತವಾಗ್ಲೂ ನಿಮ್ಮ ವಿಮಾ ಮೊತ್ತವನ್ನು ನಿಮಗೆ ಭರಿಸಲಾಗುತ್ತೆ. ಮತ್ತೆ ಇಲ್ಲಿ ಪಶುವೈದ್ಯರ ಸಂಪರ್ಕ ಬೇಕಾಗ್ತದೆ. ಪಶುವೈದ್ಯರಿಂದ ಸೂಕ್ತ ರೀತಿಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿಸಿ ಆ ಒಂದು ರಿಪೋರ್ಟಿನ ಆಧಾರದಲ್ಲೇ ನೀವು ನಿಮ್ಮ ಒಂದು ಕ್ಲೈಮ್ ಏನಿದೆ ಅದನ್ನು ಪಡ್ಕೋಬೇಕಾಗ್ತದೆ. ಇದಿಷ್ಟು ವಿಮೆಗೆ ಸಂಬಂಧಪಟ್ಟಂತಹ ವಿಷಯ. ಒಟ್ಟಾರೆ ನಮ್ಮ ಜಾನುವಾರು ರೋಗಗಳು ಏನಿದ್ದಾವೋ ಅವುಗಳ ವಿರುದ್ಧ ನಾವು ಹೇಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ಅವುಗಳನ್ನು ತಡೆಗಟ್ಟತಕ್ಕಂಥದ್ದು ಹೇಗೆ, ಬಂದಂತಹ ರೋಗಗಳನ್ನು ನಿಯಂತ್ರಣದಲ್ಲಿ ಇಡ್ತಕ್ಕಂತಹ ಕ್ರಮಗಳು ಯಾವ್ಯಾವು ಅನ್ನುವಂತಹ ವಿಚಾರಗಳನ್ನು ವಿವರವಾಗಿ ತಿಳಿಸಿಕೊಟ್ರಿ. ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಕೃಷಿಕರಿಗೆ ಬೇಕು ಅಂತ ಹೇಳಿದರೆ ತಮ್ಮನ್ನು ನಮ್ಮ ಕೃಷಿಕರು ನಮ್ಮ ಕೇಳುಗರು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ಕೊನೆಯದಾಗಿ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಾನುವಾರುಗಳನ್ನು ನಾವು ಲಾಭಕ್ಕೋಸ್ಕರ ಅಥವಾ ಅವುಗಳ ಉತ್ಪಾದನೆಗೋಸ್ಕರ ಸಾಕಿದರೂ ಕೂಡ ಅವುಗಳನ್ನು ಪ್ರೀತಿಯಿಂದ, ವಿಶ್ವಾಸದಿಂದ, ದಯೆಯಿಂದ, ಕನಿಕರದಿಂದ ನೋಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಅವುಗಳನ್ನು ಯಾವುದೇ ರೋಗ ರುಜಿನಗಳು ಬಾಧಿಸದೇ ಇರೋ ರೀತಿಯಲ್ಲಿ ನಾನು ತಿಳಿಸಿದಂಥ 12 ಸೂತ್ರಗಳನ್ನು ನೀವೆಲ್ಲರೂ ಯಶಸ್ವಿಯಾಗಿ ಅಳವಡಿಸಿಕೊಳ್ಳಿ ಅಂತ ಹೇಳಿಬಿಟ್ಟು ನಿಮ್ಮೆಲ್ಲರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವುದಾದ್ರೂ ಏನಾದರೂ ಡೌಟ್ಗಳಿದ್ದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ನನ್ನನ್ನು ನೀವು ಸಂಪರ್ಕಿಸ್ಬೋದು. ನನ್ನ ದೂರವಾಣಿ ಸಂಖ್ಯೆ 9008 9832. ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ ಸರ್. 9008 9832. ಒಳ್ಳೆಯದು ಡಾಕ್ಟ್ರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳನ್ನು ಬಾಧಿಸ್ತಕ್ಕಂತಹ ವಿವಿಧ ರೋಗಗಳ ವಿರುದ್ಧ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು, ಅದನ್ನು ತಡೆಗಟ್ಟತಕ್ಕಂಥದ್ದು ಹೇಗೆ, ಹಾಗೂ ಬಂದಂತಹ ರೋಗಗಳನ್ನು ನಿಯಂತ್ರಣದಲ್ಲಿ ಇಡುವಂತಹ ಕ್ರಮಗಳು ಯಾವ್ಯಾವು ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಜಾನುವಾರು ರೋಗಗಳಿಗೆ ಸಂಬಂಧಿಸಿದಂತೆ ಮುನ್ನೆಚ್ಚರಿಕೆ ಹಾಗೂ ನಿಯಂತ್ರಣ ಕ್ರಮಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಹಾಸನದಲ್ಲಿ ನೂತನವಾಗಿ ಆರಂಭಗೊಂಡಿದೆ ಸಾಧನಾ ಪದವಿ ಪೂರ್ವ ಕಾಲೇಜು. ಸೈನ್ಸ್ನಲ್ಲಿ ಪಿಸಿಎಂಬಿ ಮತ್ತು ಪಿಸಿಎಂಸಿ ವಿಭಾಗಕ್ಕೆ ದಾಖಲಾತಿ ಪ್ರಾರಂಭ. ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿರುವ ಉಪನ್ಯಾಸಕರಿಂದ ಬೋಧನೆ, ಉತ್ತಮ ಪ್ರಯೋಗಾಲಯ, ಗ್ರಂಥಾಲಯ ಸೌಲಭ್ಯ. ಜೆಡಬ್ಲ್ಯೂ ನೀಟ್, ಕೆಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ತರಬೇತಿ. ಮಾಸಿಕ ಪರೀಕ್ಷೆಗಳ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕ ವಾತಾವರಣ. ಭೇಟಿ ಕೊಡಿ ಸಾಧನಾ ಪಿಯು ಕಾಲೇಜ್, ನಿಯರ್ ನ್ಯೂ ಬಸ್ ಸ್ಟ್ಯಾಂಡ್, ಹೆಚ್ಚನ್ಪುರ ರೋಡ್, ಹಾಸನ್. ಕಾಲ್ 9 7 4 1 2 0 3 3 0 4. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253, 2521 5253. ಇದು ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕಿಸಾನ್ವಾಣಿ ಕೃಷಿರಂಗದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿ, ನಂತರ ಉದ್ಯೋಗ ಖಾತ್ರಿ ಯೋಜನೆಯಡಿ ಖುಷ್ಕಿ ತೋಟಗಾರಿಕೆ ಬೆಳೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಹಾಸನದ ತೋಟಗಾರಿಕಾ ಉಪನಿರ್ದೇಶಕರಾದ ಡಾಕ್ಟರ್ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನನ್ನ ಗೆಳತಿಯರೇ. ಮಾತು ಹಾಡು ಕತೆ ಕವಿತೆ ನಾದ ವಿನೋದ ಈ ನಿಮ್ಮ ಹಾಸನ ಎಫ್ಎಂ ನಲ್ಲಿ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಹೌದು, ಸಂತೋಷಕ್ಕೆ ಮನವಿಕಾಸಕ್ಕೆ ನಿತ್ಯ ಕೇಳಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಮೂಡಿ ಬರ್ತಾ ಇದೆ 102.2 ಮೆಗಾಹರ್ಟ್ಸ್ಗಳಲ್ಲಿ, ಇದು ಹಾಸನ ಆಕಾಶವಾಣಿ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಮೇಲೆ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಚಿತ್ರಗೀತೆಗಳು. 7:00 ಬೆಂಗಳೂರು ಕೇಂದ್ರದಿಂದ ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ವಿಷಯ ಡಿಜಿಟಲ್ ಇಂಡಿಯಾ. ಭಾಗವಹಿಸುತ್ತಾರೆ ವಿದ್ಯಾವರ್ಧಕ ಸಂಘ, ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು. 9:00 ಬೆಂಗಳೂರು ಕೇಂದ್ರದಿಂದ ಚಿಣ್ಣರ ಸುದ್ದಿಲೋಕ, ಇದರಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ವಾರ್ತಾ ಸಂಚಿಕೆ, ಪ್ರಸ್ತುತಿ ಪ್ರಜ್ಞಾ ಪವನ್ ಕುಮಾರ್. ನಂತರ ಮಕ್ಕಳಿಗಾಗಿ ಶಿಶುಗೀತೆಗಳನ್ನು ಕೇಳಬಹುದು. 9:30 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಸಂಗೀತ ಸಭಾ, ಇದರಲ್ಲಿ ಧನೀಶ್ ಅಸ್ಲಾಂ ಅವರ ಸರೋಡ್ ವಾದನವನ್ನು ಕೇಳಬಹುದು. ನಂತರ ಅಕ್ರಾರ್ ಹಸನ್ ಅವರ ತಬಲಾ ವಾದನ ಮೂಡಿಬರಲಿದೆ.